ನಮಗಿಂತ ಒಂದು 10 ಪಟ್ಟು ಬುದ್ಧಿವಂತರು ಹೆಚ್ಚೇ ಇರ್ತಾರೆ. ಹಾಗಾಗಿ ನಾವು ಕೂಡ ಅವ್ರ ಜೊತೆಗೆ 10 ಗಂಟೆಗೆ ಮಲಗುವಂಥ ಅಭ್ಯಾಸವನ್ನು ಮಾಡಿಕೊಂಡಾಗ, ಓ ಎಲ್ಲರೂ ಮಾಡ್ತಿದ್ದಾರೆ, ಇದರಲ್ಲಿ ನಾನಷ್ಟೇ ಈ ಥರ ತಪ್ಪು ಮಾಡಬಾರ್ದು ಅಂತ ಅವರಿಗೂ ಕೂಡ ಅನಿಸುತ್ತೆ. ಹಾಗಾಗಿ ಹೇಳೋದಕ್ಕಿಂತ ಹೆಚ್ಚಾಗಿ ನಾವು ಅವ್ರಿಗೆ ಏನು ಹೇಳಬೇಕು ಅಂದ್ಕೊಂಡಿದ್ದೀವಿ ಅದನ್ನು ನಾವು ಫಸ್ಟು ಫಾಲೋ ಮಾಡೋದನ್ನು ಕಲಿಬೇಕಾಗತ್ತೆ. ಇನ್ನು ಮತ್ತೊಂದು ಕೊನೆಯದಾಗಿ ಏನಂತಂದರೆ, ಒಂದು ಮನೆ ಯಾರಾದರೂ ಅತಿಥಿಗಳು ಬಂದರೆ ಮನೆಯ ಒಳಗಡೆ ಕಾಲನಿಟ್ಟಾಗ ಹಬ್ಬ ಏನು ಮನೆ ನೀಟಾಗಿ ನಿರ್ವಹಣೆ ಮಾಡಿದಾರಪ್ಪ ಅಂತ ಹೇಳ್ತಿರ್ತಾರೆ, ಭಾಳ ಚೆನ್ನಾಗಿಟ್ಕೊಂಡಿದ್ದಾರೆ ಮನೆ ಅಂತೇಳಿ. ಹೇಗೆ ಇಲ್ಲಿ ಮನೆ ಚೆನ್ನಾಗಿರ್ಬೇಕಾದ್ರೆ ಒಳ್ಳೊಳ್ಳೆ ಹೈಫೈ ಫರ್ನಿಚರ್ಗಳನ್ನು ತಂದಿಡೋದು ಅಂತ ಹೇಳ್ತೀರ ತಾವು? ಹೇಗೆ ಮನೆ ಒಂದು ಇಂಟೀರಿಯರ್ ಡೆಕೋರೇಷನ್ನು ಮಹಿಳೆ ಆದವಳು ಯಾವ ರೀತಿ ಒಂದು ಬುದ್ಧಿಮತ್ತೆಯನ್ನು ಉಪಯೋಗ ಮಾಡಿ ಇಂಟೀರಿಯರ್ ಡೆಕೋರೇಷನ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತೀರಿ ಮನೆಯನ್ನು? ಮನೆಯಲ್ಲಿ ಅಂದವಾಗಿ ಇಟ್ಕೊಳ್ಳೋದು ಅಂತ ಹೇಳಿದರೆ ಬೇರೆ ಬೇರೆ ಕಾಸ್ಟ್ಲಿ ಸಾಮಾನುಗಳನ್ನು ತಂದು ಅಲಂಕಾರ ಮಾಡೋದಲ್ಲ, ಮನೆಯಲ್ಲಿ ಇರತಕ್ಕಂಥ ವಸ್ತುಗಳನ್ನೇ ಬಳಸಿ ನೀಟಾಗಿ ಇಟ್ಕೊಳ್ತಕ್ಕಂಥದ್ದು. ಅಂದರೆ ಮನೆಯಲ್ಲಿ ಮೊದಲು ನಾವು ನೀಟಾಗಿರಬೇಕು ಅಂತ ಹೇಳಿದರೆ ಬೇಡದೇ ಇರತಕ್ಕಂಥ ವಸ್ತುಗಳನ್ನು ಮೊದಲು ಬಿಸಾಕಬೇಕಾಗತ್ತೆ. ಅಂದರೆ ಕೆಲವೊಂದು ಸಮಯ ನಾವು ಏನೇನೋ ಊಟದ ಡಬ್ಬಿಗಳು ತಂದಿರ್ತೀವಿ, ಅಂದರೆ ಈಗ ಫುಡ್ ಪ್ಯಾಕ್ ಮಾಡ್ಕೊಂಡು ಬಂದಿರೋ ಬಾಕ್ಸ್ಗಳೇ ಸಾಕಷ್ಟು ಅಡುಗೆ ಮನೆಯಲ್ಲಿ ತುಂಬಿಕೊಂಡಿರ್ತವೆ. ಅಂಥವನ್ನೆಲ್ಲ ನಾವು ಬೇಡದೇ ಇರತಕ್ಕಂಥ ವಸ್ತುಗಳನ್ನು ಆವಾಗವಾಗ ತೆಗೆದುಹಾಕ್ತಾ ಇರಬೇಕು. ಏನೋ ಒಂದು ಪಾರ್ಸಲ್ ಬಂದಿರುತ್ತೆ, ಅದರ ಮೇಲಿನ ಕವರ್ ಇದು ಎದಕ್ಕೋ ಬರುತ್ತೆ, ಅದು ಎದಕ್ಕೋ ಬರುತ್ತೆ ಅಂತೇಳಿ ತುಂಬಿಡ್ತಕ್ಕಂಥ ಅಭ್ಯಾಸ ಜಾಸ್ತಿ ಹೆಣ್ಮಕ್ಳಲ್ಲಿರುತ್ತೆ. ಇವೇ ಸಾಮಾನುಗಳೇ ನಮ್ಮ ಮನೆ ತುಂಬ ತುಂಬಿಕೊಂಡಿರ್ತವೆ. ಆಮೇಲೆ ಮಕ್ಕಳು ಬಂದಿದ ತಕ್ಷಣ ಸ್ಕೂಲಿಂದ ಅವರವ್ರ ಜಾಗದಲ್ಲಿ ಪುಸ್ತಕಗಳನ್ನು ಇಡೋದಿರ್ಬೋದು, ಬ್ಯಾಗ್ ಇಡೋದಿರ್ಬೋದು, ಶೂಸ್ ಇಡೋದಿರ್ಬೋದು, ಇದು ಒಂದು ಪರಿಪಾಠ ಕಲಿಸ್ತೇ ಹೋದರೆ ಮನೆ ತುಂಬ ಪುಸ್ತಕಗಳು ಅಥವಾ ಅವರು ಶೂಸ್ ಒಂದು ಕಡೆಗೆ, ಟೈ ಒಂದು ಕಡೆಗೆ, ಬೆಲ್ಟ್ ಒಂದು ಕಡೆಗೆ ಬಿಸಾಕೋದನ್ನು ನಾವೆಲ್ಲ ಕಡೆ ನೋಡ್ತಾ ಇರ್ತೀವಿ. ನಂತರ ಅವರು ಮೊದಲು ಮಲಗಿ ಎದ್ದಿದ ತಕ್ಷಣ ಫಸ್ಟು ಮಕ್ಕಳಿಗೆ ಅಭ್ಯಾಸ ಮಾಡಿಸ್ಬೇಕು, ಒಂದು ಬೆಡ್ಶೀಟನ್ನು ಮಡಚಿ ತಾವು ಮಲಗಿರ್ತಕ್ಕಂಥ ಬೆಡ್ಡನ್ನು ನೀಟ್ ಮಾಡಿ ಎದ್ದು ಬರತಕ್ಕಂಥ ಅಭ್ಯಾಸ ಇದ್ದರೆ ಆ ಬೆಡ್ರೂಮ್ ಯಾವಾಗಲೂ ನೀಟಾಗೇ ಇರುತ್ತೆ. ಮತ್ತು ಅವ್ರ ಬಟ್ಟೆಗಳನ್ನು ಅವರು ಮಡಚ್ಕೊಂಡು ಅವ್ರವ್ರ ಕಬೋರ್ಡಲ್ಲಿ ಅವ್ರು ಇಟ್ಕೊಳ್ಬೋದು. ಅಷ್ಟೊಂದು ಜಾಗ ಇಲ್ಲ, ನಮ್ಮ ಮನೆ ಚಿಕ್ಕದು ಅಂತ ಹೇಳಿದರೂ ಕೂಡ ಆ ಬಟ್ಟೆಗಳನ್ನು ಇಡೋದಕ್ಕೆ ಮಾಡಿರ್ತಕ್ಕಂಥ ಜಾಗದಲ್ಲಿ ಎಲ್ಲರೂ ನೀಟಾಗಿ ಅವರವರ ಬಟ್ಟೆಗಳನ್ನು ಅವರವ್ರು ಮಾಡಿಕೊಂಡ್ರೆ ಸಾಕು, ಮನೆ ಸಾಕಷ್ಟು ನೀಟಾಗಿ ಉಳಿಯುತ್ತೆ. ಮತ್ತು ಈಗ ವೇಸ್ಟ್ ಆಗಿರ್ತಕ್ಕಂಥ ಸಾಮಾನುಗಳಿಂದ ಮನೆಯನ್ನು ಅಲಂಕಾರ ಮಾಡ್ಬೋದು. ಉದಾಹರಣೆಗೆ ನಾವು ಬಳಸಿ ಸಾಕಾಗಿರ್ತಕ್ಕಂಥ ದುಪ್ಪಟ್ಟಗಳಿರ್ಬೋದು ಅಥವಾ ಸೀರೆಗಳಿರ್ಬೋದು, ಅದರಿಂದ ಕಾಲೊರೆಸ್ತಕ್ಕಂಥ ತಟ್ಟುಗಳನ್ನು ಮಾಡ್ಬೋದು. ನಂತರ ನಾವು ಎಷ್ಟೊಂದು ಪ್ಲಾಸ್ಟಿಕ್ಸ್ ಬಾಕ್ಸ್ಗಳಿಂದ ನಾವು ಗಿಡಗಳನ್ನು ಸಾಕೋದಕ್ಕೋಸ್ಕರ ಒಂದಷ್ಟು ಅವು ಪಾಟ್ಸ್ ಥರ ಅವನ್ನ ಕನ್ವರ್ಟ್ ಮಾಡಿ ಪೇಂಟ್ ಮಾಡಿ ಅದ್ರ ಮೇಲೆ ವರ್ಲಿ ಆರ್ಟ್ ಅಂತ ಹೇಳ್ತೀವಿ, ಆ ಥರ ಎಲ್ಲ ಮಾಡಿಕೊಂಡು ನಾವು ಚಿಕ್ಕ ಚಿಕ್ಕ ಪಾಟ್ಸ್ಗಳಲ್ಲಿ ಗಿಡಗಳನ್ನು ಹಾಕಿ ಅವನ್ನು ಅಲಂಕಾರಿಕವಾಗಿ ಕೂಡ ನಾವು ಬಳಸ್ಬೋದು. ಇದರಲ್ಲೆಲ್ಲ ಮಕ್ಕಳನ್ನ ಇನ್ವಾಲ್ವ್ ಮಾಡ್ಕೊಂಡಾಗ ಅವರಲ್ಲೂ ಕೂಡ ಕ್ರಿಯೇಟಿವಿಟಿನೂ ಹೆಚ್ಚಾಗತ್ತೆ, ಮತ್ತು ಮನೆಯನ್ನು ನೀಟಿಡೋದ್ರಲ್ಲಿ ಅವರು ಕೂಡ ನಮಗೆ ಸಹಾಯ ಮಾಡಿದಾಗ ಅವರಲ್ಲೂ ಆ ಕಾನ್ಸೆಪ್ಟ್ ಕೂಡ ಬೆಳೆಯುತ್ತೆ. ಈ ರೀತಿ ನಾವು ಮನೆಯಲ್ಲಿ ವೇಸ್ಟ್ ಬಟ್ಟೆಗಳನ್ನು ನಾವು ಉದಾಹರಣೆಗೆ ಗ್ಯಾಸ್ ಕಟ್ಟೆ ಒರೆಸೋಕಿರ್ಬೋದು, ಅದಕ್ಕೆ ಇದಕ್ಕೆಲ್ಲ ಏನು ಮಾಡಿಬಿಡ್ತೀವಿ, ಹೆಂಗೆ ಬೇಕೋ ಹಂಗೆ ಬಟ್ಟೆಗಳನ್ನು ಕಟ್ ಮಾಡಿ ಅವನ್ನ ಗಲೀಜಾಗಿ ಒಂಥರ ಶಾಬಿಯಾಗಿ ಇಟ್ಕೊಂಡಿರ್ತೀವಿ. ಅದ್ರ ಬದಲಾಗಿ ಡ್ರೆಸ್ಗಳನ್ನು ಅದಕ್ಕೆ ಬಳಸೋ ಬದಲಾಗಿ ಈ ವೇಸ್ಟ್ ಹರಿದೋಗಿರ್ತಕ್ಕಂಥ ಬೆಡ್ಶೀಟ್ಗಳು, ಬೆಡ್ ಸ್ಪ್ರೆಡ್ಗಳನ್ನು ಚೌಕಾಕಾರವಾಗಿ ಕತ್ತರಿಸ್ಕೊಂಡು ನೀಟಾಗಿ ಅವನ್ನ ಅರಗನ್ನೆಲ್ಲ ಹೊಲಿದ್ಬಿಟ್ಟು ಅದರಲ್ಲಿ ಹಾಕ್ಬೋದು. ಮತ್ತು ಅದರಲ್ಲಿ ಕೈ ಒರೆಸ್ಕೊಳ್ಳೋದಕ್ಕೋಸ್ಕರ ದೊಡ್ಡ ಟರ್ಕಿ ಟವಲ್ ಹಾಳಾಗಿರುತ್ತೆ, ಅದರಲ್ಲಿ ಚಿಕ್ಕದಾಗಿ ಚೆನ್ನಾಗಿರೋ ಪೀಸ್ಗಳನ್ನು ಕಟ್ ಮಾಡಿ ತೆಗೆದು ಅದರಲ್ಲಿ ಒಂದು ಕೈ ಒರೆಸ್ಕೊಳ್ಳೋವಂಥ ಒಂದು ಚಿಕ್ಕ ಟವಲನ್ನು ಮಾಡಿ ಒಂದು ವಾಶ್ ಬೇಸಿನ್ ಹತ್ರ ಇಡೋದಿರ್ಬೋದು, ಅಥವಾ ವಾಶ್ ಬೇಸಿನ್ ಹತ್ರನೇ ಚೆನ್ನಾಗಿ ಕಾಣಲಿ ಅಂತೇಳಿ ನಮ್ಮ ಮನೆಯ ಕುಂಡದಲ್ಲಿ ಬೆಳೆದಿರ್ತಕ್ಕಂಥ ಹೂಗಳನ್ನು ಇಟ್ಟರೆ ಎಷ್ಟೋ ಒಂದು ಅಲ್ಲಿ ಒಂಥರ ಸಮಾಧಾನಕರವಾದ ವಾತಾವರಣ ಇರುತ್ತೆ. ಎಲ್ಲೆಲ್ಲಿ ನಾವು ಜಾಸ್ತಿ ಸಣ್ಣ ಸಣ್ಣ ಸಾಮಾನುಗಳನ್ನು ಇಡ್ತಾ ಹೋಗ್ತೀವಿ ಅಲ್ಲೆಲ್ಲ ಧೂಳು ಶೇಖರಣೆ ಆಗುತ್ತೆ, ಅದನ್ನು ನಮಗೆ ದಿನನಿತ್ಯ ಕ್ಲೀನ್ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಮನೆ ತುಂಬ ಸಾಮಾನುಗಳನ್ನು ಇಡೋದಕ್ಕಿಂತ ಅಚ್ಚುಕಟ್ಟಾಗಿ ಬೇಡದೇ ಇರೋದನ್ನು ತೆಗೆದುಹಾಕಿ ದಿನಾಲೂ ಬಳಸ್ತಕ್ಕಂಥ ವಸ್ತುಗಳನ್ನು ನಾವು ಅದರ ಜಾಗದಲ್ಲಿ ಅದನ್ನು ಇಡ್ತಾ ಬಂದಾಗ ನಮಗೆ ಮನೆಯೂ ನೀಟಾಗಿ ಕಾಣಿಸುತ್ತೆ, ನಮ್ಮ ಕೆಲಸಕ್ಕೆ ಕೂಡ ಯಾವುದೂ ಅಡ್ಡಿ ಆತಂಕಗಳು ಬರೋದಿಲ್ಲ. ಉದಾಹರಣೆ ಕೀ ಹುಡುಕ್ತಾ ಇರ್ತೀವಿ ಬೆಳಗ್ಗೆ ಎದ್ದು, ಸ್ಕೂಟಿ ಕೀ ಇರ್ಬೋದು, ಕಾರ್ ಕೀ ಇರ್ಬೋದು, ಅದಕ್ಕೆ ಆದ ಒಂದು ಜಾಗ ಇರಬೇಕು. ಇನ್ನು ಪುಸ್ತಕ ಮತ್ತು ಪೆನ್ಗಳು, ಯಾರ್ದೋ ಫೋನ್ ಬರುತ್ತೆ, ಒಂದು ನಂಬರ್ ತೊಗೊಳ್ಬೇಕಾಗಿರುತ್ತೆ, ಪೆನ್ ಹುಡುಕ್ತಾ ಇರ್ತೀವಿ. ಸೊ ಈ ರೀತಿ ನಮಗೆ ಯಾವ ಜಾಗದಲ್ಲಿ ಏನು ಇಡಬೇಕು ಅದನ್ನು ಇಡ್ತಾ ಬಂದಾಗ ಇಂಥ ಒಂದು ಅವ್ಯವಸ್ಥೆಗಳು ಆಗೋದಿಲ್ಲ, ಮತ್ತು ಮನೆಯೂ ಕೂಡ ಶುಭ್ರವಾಗಿ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಮತ್ತು ಮಕ್ಕಳಿಗೆ ಪೇಂಟಿಂಗ್ ಮಾಡ್ತಾರೆ, ಆಸಕ್ತಿ ಇದೆ ಅಂತೇಳಿದರೆ ಅವರಿಗೂ ಕೂಡ ಅದನ್ನು ಕಲಿಸ್ದಂಗಾಗತ್ತೆ. ಮತ್ತು ನಮಗೂ ಬಂದಿರತಕ್ಕಂಥ ಕಲೆಗಳನ್ನು ಎಂಬ್ರಾಯ್ಡ್ರಿ ಮಾಡ್ಬೋದು, ಕುಷನ್ಸ್ ಅಂತ ಹೇಳ್ತೀವಿ, ಚಿಕ್ಕ ಚಿಕ್ಕದಾಗಿ ಚೌಕಾಕಾರದ ದಿಂಬುಗಳನ್ನು ಮನೆಯಲ್ಲಿರ್ತಕ್ಕಂಥ ವೇಸ್ಟ್ ಬಟ್ಟೆಗಳಿಂದನೇ ಇರ್ಬೋದು, ಚೆನ್ನಾಗಿರ್ತವೆ ಮಕ್ಕಳು ಬಟ್ಟೆಗಳು, ದೊಡ್ಡವರಾಗಿದ ತಕ್ಷಣ ನಾವು ಅದನ್ನು ಬಿಸಾಕೋದಕ್ಕೂ ಮನಸ್ಸಾಗೋದಿಲ್ಲ. ಸೊ ಅವನ್ನ ಕಟ್ ಮಾಡಿ ಅದರಲ್ಲೇ ಚಿಕ್ಕ ಚಿಕ್ಕ ಥ್ರೋಸ್ ಅಂತ ಹೇಳ್ತೀವಿ, ಪಿಲ್ಲೋಸ್ ಅಂತ ಹೇಳ್ತೀವಿ, ಕುಷನ್ಸ್, ಇವನ್ನೆಲ್ಲ ಮಾಡ್ಬೋದು. ಅದ್ರ ಮೇಲೆ ಚಿಕ್ಕದಾಗಿ ಒಂದು ಎಂಬ್ರಾಯ್ಡ್ರಿ ಹಾಕಿ ಅದನ್ನು ಕೂಡ ಅಲಂಕಾರಿಕವಾಗಿ ಕಾಣೋ ಥರ ಮಾಡಿ ಕೂಡ ನಾವು ಇಡ್ಬೋದು. ಇದನ್ನು ಮಕ್ಕಳಿಗೂ ಕಲಿಸ್ಕೊಟ್ಟಾಗ ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಐಡಿಯಾಸ್ ಬರುತ್ತೆ, ಕ್ರಿಯೇಟಿವ್ ಮೈಂಡ್ ಕೂಡ ಡೆವಲಪ್ ಆಗುತ್ತೆ, ನಮ್ಮಲ್ಲಿ ಕ್ರಿಯೇಟಿವಿಟಿ ಡೆವಲಪ್ ಆಗೋದಕ್ಕೆ ಒಂದು ದಾರಿ ಆಗುತ್ತೆ ಇದು ಮಕ್ಕಳಿಗೆ. ಸೊ ಮನೇನು ಅಲಂಕಾರವಾಗಿರುತ್ತೆ, ಮಕ್ಕಳು ಕೂಡ ಇದರಲ್ಲಿ ಬುದ್ಧಿಮತ್ತೆಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಒಳ್ಳೆಯದು ಡಾಕ್ಟರ್ ವಾಣಿಸಿರವರೇ. ಇದುವರೆಗೂ ಕುಟುಂಬ ನಿರ್ವಹಣೆಯಲ್ಲಿ ಮಹಿಳೆಯರ ಪಾತ್ರ ಯಾವ ರೀತಿ ಇದೆ, ಏನೆಲ್ಲ ಮಾಡೋದ್ರ ಮುಖಾಂತರ ಒಂದು ಕುಟುಂಬವನ್ನು ಅಂದವಾಗಿ ಸ್ವಚ್ಛಂದವಾಗಿಡಲಿಕ್ಕೆ ಸಾಧ್ಯತೆ ಅಂತಕ್ಕಂಥ ಸಾಕಷ್ಟು ವಿಚಾರವನ್ನು ಹೇಳಿಕೊಟ್ಟಿದ್ದೀರಿ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಮಹಿಳೆಯರು ಜಾಗೃತರಾಗಿ ಕುಟುಂಬ ನಿರ್ವಹಣೆ ಮಾಡಿದಾದರೆ ನಾವು ಒಳ್ಳೆಯ ಒಂದು ಕುಟುಂಬವನ್ನು ಕಟ್ಟಿ ಒಳ್ಳೆಯ ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯತೆ ಇದೆ. ವಿಚಾರ ಹಂಚಿಕೊಳ್ಳೋದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರಗಳು. ಇದುವರೆಗೆ ಕುಟುಂಬ ನಿರ್ವಹಣೆಯಲ್ಲಿ ಮಹಿಳೆಯ ಪಾತ್ರ ಕುರಿತು ಗೃಹ ವಿಜ್ಞಾನಿಗಳಾದಂತಹ ಡಾಕ್ಟರ್ ವಾಣಿ ಶ್ರೀಯಸ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಕ್ಷಮಿಸಿ, ಕೃಷಿ ಮಾರುಕಟ್ಟೆಯವರು ಕಳಿಸಿರುವಂತಹ ದಿನದ ಪೇಟೆ ಧಾರಣೆಯನ್ನ ಕನಿಷ್ಠ ಮತ್ತು ಗರಿಷ್ಠ ದರಗಳಲ್ಲಿ ಜೋಳ 2100 ರೂಪಾಯಿಗಳು, ಭತ್ತ ಹೊಸ ಸೋನ ಮಸರಿ 2300 ರೂಪಾಯಿಯಿಂದ 2800 ರೂಪಾಯಿ, ಅಕ್ಕಿ ಇತರೆ 2650 ರೂಪಾಯಿಗಳು, ಕಡಲೆಕಾಳು 5425 ರೂಪಾಯಿ, ನೆಲಗಡಲೆ ಶೇಂಗಾ ಗುಂಗ್ರಿ 3759 3889 ರೂಪಾಯಿ, ಭತ್ತ ಸೋನ ಮಸೂರಿ 2480 ರೂಪಾಯಿ, ತೊಗರಿ ಕೆಂಪು 6226 ರೂಪಾಯಿ, ಜೋಳ ಬಿಳಿ 2140 ರೂಪಾಯಿಗಳು, ಸಜ್ಜೆ 2550 ರೂಪಾಯಿ, ತೊಗರಿ 6400 ರೂಪಾಯಿ. ಇದುವರೆಗೆ ರಾಯಚೂರು, ಮಾನ್ವಿ, ಲಿಂಗಸ್ಕೂರು ಇವರುಗಳು ಕಳಿಸಿರುವಂತಹ ದಿನದ ಪೇಟೆ ಧಾರಣೆಯನ್ನು ಕನಿಷ್ಠ ಮತ್ತು ಗರಿಷ್ಠ ದರಗಳಲ್ಲಿ ಕೇಳಿದ್ರಿ. ರೈತ ಬಾಂಧವರೇ, ಈಗ ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನ ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರೇ, ಕಾಫಿ, ಅಡಿಕೆ, ಮಾವು, ದಾಳಿಂಬೆ, ದ್ರಾಕ್ಷಿ ಬೆಳೆಗಳಲ್ಲಿ 2 ತಿಂಗಳಿಗೊಮ್ಮೆ ನ್ಯಾನೋ ಯೂರಿಯಾ, ನ್ಯಾನೋ ಡಿಎಪಿ ಸಿಂಪಡಿಸಬೇಕು. ಹೂ ಬಿಡುವ ಮುನ್ನ ಮತ್ತು ಕಾಯಿ ಕಟ್ಟಿದ ನಂತರ ತಪ್ಪದೇ ನ್ಯಾನೋ ಡಿಎಪಿ ಸಿಂಪಡಿಸಿ. ಪ್ರೀತಿಯ ಕೇಳುಗರೆ, ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ. ಈ ತಿಂಗಳ 31ರಂದು ರಾತ್ರಿ 7:45 8:15 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರವೇಶಾತಿ ಹಾಗೂ ಅಧ್ಯಯನ ಅವಕಾಶಗಳನ್ನು ಕುರಿತ ಸಂವಾದ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಭಾಗವಹಿಸುತ್ತಾರೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ನೆನಪಿಡಿ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರವೇಶಾತಿ ಹಾಗೂ ಅಧ್ಯಯನ ಅವಕಾಶಗಳನ್ನು ಕುರಿತ ಸಂವಾದ ಕಾರ್ಯಕ್ರಮ ಈ ತಿಂಗಳ 31ರಂದು ರಾತ್ರಿ 7:45 8:15 ರಾಜ್ಯವ್ಯಾಪಿ ಜಾಲದಲ್ಲಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:24 ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ಕಲ್ಮಲ ಗ್ರಾಮದ ಈರಣ್ಣ ವಾಲೇಕರ್ ಮತ್ತು ಸಂಗಡಿಗರಿಂದ ತತ್ವ ಪದಗಳು. ಕುಮಾರಿ ನೋಡುವೆ ಕಣ್ಣ ಮನೆ ರೂಪ ತೋರಣ.